ಡಾ ಎಂಸಿ ಸುಧಾಕರ್ ಉದ್ಘಾಟಿಸಲಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಭಾಗವಹಿಸಲಿದ್ದು ಇನ್ನಿತರರು ಕೂಡ ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಚುನಾವಣೆ ಮತ ಎಣಿಕೆ ಪ್ರಗತಿಯಲ್ಲಿ. ಮದ್ದೂರು ಪ್ರಕರಣ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಮಾಜದ ಮುಖಂಡರ ಜೊತೆ ಶಾಂತಿ ಸಭೆ, ನಾಳೆ ಬಿಜೆಪಿ ನಿಯೋಗ ಭೇಟಿ. ವಿಧಾನಸಭಾ ಸದಸ್ಯರಿಗೆ ನೀಡಿದಂತೆ ಪರಿಷತ್ ಸದಸ್ಯರಿಗೂ ಅನುದಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ಹಾಗೂ ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಭತ್ತ ಮತ್ತು ಮಾವು ಕೃಷಿ ಅನುಭವ, ಈ ಕುರಿತು ದಾಂಡೇಲಿಯ ಬೆಳ್ಳಿಕಟ್ಟೆ ಆಲೂರಿನ ದೇವೇಂದ್ರ ಹನುಮಂತಪ್ಪ ಅವರೊಂದಿಗೆ ಸಂದರ್ಶನ. ದೇವೇಂದ್ರ ಹನುಮಂತಪ್ಪ ಬೆಳ್ಳಿಕಟ್ಟೆಯವರೇ, ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಅಂದ ತಕ್ಷಣ ನಾವು ವಾಣಿಜ್ಯ ಬೆಳೆಗಳ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ಮ ಆಹಾರದ ಬೆಳೆ ಬಗ್ಗೆ ಯೋಚನೆ ಮಾಡುವುದರ ಬದಲಿಗೆ ಅದು ಲಾಭದಾಯಕ ಅಲ್ಲ ಎನ್ನುವಂಥ ಒಂದು ಮಾತು ರೈತರಲ್ಲೂ ಕೂಡ ಕೇಳಿ ಬರ್ತಾ ಇದೆ. ನೀವು ಭತ್ತದ ಕೃಷಿಯನ್ನು ಮಾಡ್ತಾ ಇರುವಂಥವರು, ಹೇಗನ್ನಿಸ್ತಾ ಇದೆ ಭತ್ತದ ಕೃಷಿ, ಅದು ಲಾಭದಾಯಕ ಅಂತ ಹೇಳ್ತೀರಾ ನೀವು? ಲಾಭದಾಯಕ ಅನ್ನೋಕ್ಕಿಂತ ನನಗೆ ಬೇಕಾಗಿದ್ದನ್ನು ನಾನು ಮೊದಲು ಬೆಳ್ಕೋಬೇಕು, ಕಡೆಗೆ ಅದು ಉಳಿದಿದ್ದನ್ನು ಪರರಿಗೆ ಮಾರೋದು ಮಾರ್ಕೆಟಲ್ಲಿ. ಅದರಿಂದ ನಾನು ಬರೋ ಇದರ ಆದಾಯದಲ್ಲೇ ತೃಪ್ತಿ ಪಡಬೇಕಷ್ಟೇ ಸರ್. ವಾಣಿಜ್ಯೀಕರಣಕ್ಕೆ ವಿಚಾರ ಮಾಡಿದರೆ ಭತ್ತದ ಕೃಷಿ ಯೋಗ್ಯವಲ್ಲ. ವಾಣಿಜ್ಯೀಕರಣಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಅಡಕೆನು ಕಬ್ಬು ಇವೆಲ್ಲ ಮಾಡಿದರೆ ಅದರ ಬೆಲೆ ಚೆನ್ನಾಗಿ ಸಿಗ್ತದೆ, ಅದರ ಲೆಕ್ಕಕ್ಕೆ ಅದು ಒಳ್ಳೆಯ ಸರ್. ಈಗ ಭತ್ತದ ಕೃಷಿಯ ಒಂದು ಸೂಕ್ಷ್ಮ ವಿಚಾರಗಳ ಬಗ್ಗೆ ಹೇಳಿಗ. ಆ ಭತ್ತದ ಬಿತ್ತನೆ ಮಾಡುವುದರಿಂದ ಪ್ರಾರಂಭ ಮಾಡಿ ನರ್ಸರಿ ಮಾಡುವಂಥದ್ದು, ಅದನ್ನು ನೇಜಿ ನಾಟಿ ಮಾಡುವಂಥದ್ದು, ಇಂಥದ್ದನ್ನು ಮಾಡ್ತೀರೋ ಅಥವಾ ನೇರವಾಗಿ ಬಿತ್ತನೆ ಮಾಡ್ತೀರಾ? ಸರ್, ನಮ್ಮ ಬಿತ್ತುವ ಪೂರ್ವದಲ್ಲಿ ಮೊದಲು ಕೊಟ್ಟಿಗೆ ಗೊಬ್ಬರನ ಹರಡ್ತೇವೆ ಏಪ್ರಿಲ್ ತಿಂಗಳಲ್ಲಿ ಬೇಸಿಗೆಗಾಲದಲ್ಲಿ. ಅವಾಗ ಹರಡಿ ಅನ್ನ ಕಡೆಗೆ ನಾವು ಜೂನ್ ಮಳೆಗಾಲ ಪ್ರಾರಂಭ ಆಗುವ ಸಮಯದಲ್ಲಿ ಆ ಸಮಯದಲ್ಲಿ ಬಿತ್ತನೆ ಮಾಡ್ತೇವೆ ಸರ್ ಕೂರಿಗೆಯಿಂದ. ಯಾವ ತಳಿಯ ಭತ್ತ ಇದೆ ಇಲ್ಲಿ ನಮ್ಮಲ್ಲಿ? ನಾ ಲೋಕಲ್ ತಳಿ ಪ್ರಮೋದ್ ಭತ್ತ ಉಂಟು ಸರ್. ಲೋಕಲ್ ತಳಿ ಅಂತ ಹೇಳಿ ನಮ್ಮಲ್ಲಿ ಪ್ರಮೋದ್. ಪ್ರಮೋದ್ ಏನು ಇದ್ರ ವಿಶೇಷತೆ? ಇದ್ರ ವಿಶೇಷತೆ ಅದು ಊಟಕ್ಕೂ ಚೆನ್ನಾಗಿರ್ತದೆ, ಸ್ವಲ್ಪ ದಪ್ಪ ರುಚಿ ಚೆನ್ನಾಗಿರ್ತದೆ. ಕುಚಲಕ್ಕಿ ಮಾಡ್ಬೋದು, ಎರಡನೇದು ಅವಲಕ್ಕಿನೂ ಮಾಡ್ಬೋದು. ಈಗ ಒಂದ್ಸರಿ ಕೂರಿಗೆಯಲ್ಲಿ ಬಿತ್ತನೆ ಮಾಡಿದ ನಂತರ ಅಂದ್ರೆ ಸಾಮಾನ್ಯ ಒಂದು ಎಕರೆ ಪ್ರದೇಶಕ್ಕೆ ಎಷ್ಟು, 25 kg ಬೇಕೋ ಎಷ್ಟು ಬೇಕು? ನಾವು ಕೂರಿಗೆಯಿಂದ ಬಿತ್ತನೆ ಮಾಡೋದಾದ್ರೆ ಒಂದು ಎಕರೆಗೆ ಸರ್ 50 kg ಬೇಕು ಸರ್. 50 kg ನೇಜಿ ಮಾಡೋದ್ರೆ 25? ಸಾಕು ಸರ್, ನೇಜಿ ಮಾಡಿದ್ರೆ 25ಕ್ಕಿಂತ ಕಡಿಮೆನೇ ಬೇಕು ಸರ್. ಬೀಜೋಪಚಾರ ಅಂತ ಏನಾದ್ರು ಮಾಡ್ತೀರಾ ನೀವು ಬಿತ್ತನೆಗೆ ಮೊದಲು? ಆ ಬೀಜೋಪಚಾರ ಮಾಡ್ತೇವೆ ಸರ್, ಜೀವಾಮೃತ ಇದು ಮಾಡಿ ಕಲಸಿ. ಸ್ವಲ್ಪ ಅದ್ರ ಬಗ್ಗೆ ಹೇಳಿ, ಹೇಗೆ ಜೀವಾಮೃತ ಮಾಡುವುದು? ಜೀವಾಮೃತ ಸರ್, ನಾವು 1 kg ಕಡಲೆ ಇಟ್ಟು, 1 kg ಬೆಲ್ಲ, ಆಮೇಲೆ ಒಂದು 10 kg ಸಗಣಿ, ಆಮೇಲೆ ಒಂದು 5-10 liters ಗೋಮೂತ್ರ, ಆಮೇಲೆ ತಳಿಕ ನಮ್ಮ ಜಮೀನು ಮಣ್ಣು, ಇವಿಷ್ಟನ್ನು ಒಂದು 200 liters ಡ್ರಮ್ಮಿಗೆ ಹಾಕಿ 200 liters ನೀರನ್ನು ಇದು ಮಾಡಿ ಅದನ್ನು ನೆರಳಲ್ಲಿಟ್ಟು ಒಂದು 7 days ಕರಡ್ತೇವೆ ಅದಕ್ಕೆ, ಬೆಳಗ್ಗೆ ಸಾಯಂಕಾಲ 2 times. ಅದಕ್ಕೆ ಅದನ್ನು ಈ ಪ್ರಮಾಣ ಇದು ಮಾಡಿಕೊಂಡು ಅದನ್ನು ಬೀಜಕ್ಕೆ ಬೀಜ ಅದರಲ್ಲಿ ಬೀಜೋಪಚಾರ ಮಾಡಿ ನೆರಳಲ್ಲಿ ಒಣಗಿಸಿ ಕಡೆಗೆ ಬಿತ್ತನೆ ಮಾಡೋದು ಸರ್. ಈಗ ಬೀಜದ ಮೂಲಕ ಹರಡುವಂಥ ರೋಗಗಳು ಅಂತ ಇರ್ತವ? ಬೀಜದ ಮೂಲಕ ಹರಡುವಂಥ ರೋಗ ಸರ್, ಬೀಜೋಪಚಾರ ನಾವು ಮಾಡದೆ ಬಿತ್ತಿದರೆ ಸುಳಿ ರೋಗ ಅಂತ ಬರ್ತದೆ. ಸುಳಿ ರೋಗ, ಕಾಡಿಗೆ ರೋಗ, ಬೆಂಕಿ ರೋಗ ಅಂತ ಬರ್ತದೆ ಅದು ಮಳೆ ಕಡಿಮೆ ಆದರೆ ಮಾತ್ರ. ಇಲ್ಲ ಅಂತಾರೆ, ಮಳೆ ಕಡಿಮೆ ಆದ್ರೂ ಇದು ಸುಳಿ ರೋಗ ಬರೋದುಂಟು ಸರ್. ಅದಕ್ಕವರು ನಮ್ಮ ಕೃಷಿ ಇಲಾಖೆ ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ ಯಾವುದೋ ಒಂದು ರೋಗ ಔಷಧ ಹೊಡೆಯಿರಿ ಅಂತ ಹೇಳಿದ್ರೆ, ಅದಕ್ಕಿಂತನೂ ನಾವು ವೈಯಕ್ತಿಕವಾಗಿ ನಾವು ಅದನ್ನ ಏನಾದರೂ ಒಂದು ಗೊಡ್ಡ ಅಂತ ಇರ್ತದೆ ಎತ್ತುಗಳಿಂದ ಹೂಡಿ ಒಂದು ಸ್ವಲ್ಪ ಅದನ್ನ ಸರಿಯಾಗಿ ಅದನ್ನ ತಿಕ್ಕಿಬಿಟ್ರೆ ಅವಾಗ ಸ್ವಲ್ಪ ರೋಗದ ಪ್ರಮಾಣ ಕಡಿಮೆ ಆಗ್ತದೆ. ಈ ನಾವು ಕೀಟಾಣುಗಳನ್ನ ಇದು ಔಷಧಿ ಬಳಸೋದು ಅಂತ ತಪ್ತದೆ. ಈಗ ಕುರಿಗಿಂತ ಬಿತ್ತನೆ ಮಾಡೋದಕ್ಕಿಂತ ಮೊದಲು ಪೂರ್ವಭಾವಿಯಾಗಿ ನೀವು ಉಳುಮೆ ಮಾಡಬೇಕು. ಈ ಟಿಲ್ಲರ್ನ ಉಳುಮೆ ಮಾಡುವಂತದ್ದು ಅಥವಾ ಎತ್ತಿನಿಂದ ಉಳುಮೆ ಮಾಡುವಂತದ್ದು? ಸರ್, ಮೊದಲೆಲ್ಲ ಎತ್ತಿನಿಂದ ಮಾಡ್ತೀವಿ ಸರ್. ಈಗ ಸಮಯದ ಅಭಾವ ಮತ್ತು ಅದು ಬೇರೆ, ನಾವೀಗ ಹೈನುಗಾರಿಕೆಯನ್ನು ಮಾಡಬೇಕು, ಅಲ್ಲೂ ಅದು ಸಮಯ ಕೊಡಬೇಕು. ಹೆಚ್ಚಾನ ಹೆಚ್ಚಿಗೆಲ್ಲ ಟಿಲ್ಲರಿಂದ ಉಳುಮೆ ಮಾಡ್ತೀವಿ ಸರ್. ಏನು ಅನುಕೂಲತೆ ಇದೆ ಟಿಲ್ಲರಿಂದ ಮಾಡೋದ್ರಿಂದ? ಟಿಲ್ಲರಿಂದ ಸಮಯ ಉಳಿತೈತೆ ಸರ್. ಇನ್ನೊಂದು ಇನ್ ಟೈಮಿಗೆ ಖರ್ಚು ಸ್ವಲ್ಪ ಕಡಿಮೆನೆ. ಖರ್ಚು ಆ ಲೆಕ್ಕದಲ್ಲಿ ವರ್ಷ ಪೂರ್ತಿ ಎತ್ತರ ನಿರ್ವಹಣೆ ಮಾಡಬೇಕು ಅಂತಿಲ್ಲ, ವರ್ಷ ಪೂರ್ತಿ ನಿರ್ವಹಣೆ ಮಾಡಬೇಕಂತಿದ್ರಲ್ಲ ಸರ್. ಬಿತ್ತನೆ ಪೂರ್ವದಲ್ಲಿ ಈಗ ಆಡು ಮಳೆ ಆದ ತಕ್ಷಣ ಒಂದು ಸತಿ ಉಳುಮೆ ಮಾಡ್ತೀವಿ, ಚೆನ್ನಾಗಿ ಆಳವಾಗಿ ಉಳುಮೆ ಮಾಡ್ತೀವಿ. ಆಳವಾಗಿ ಉಳುಮೆ ಮಾಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಡ್ತೀವಿ. ಕಡೆಗೆ ಬಿತ್ತನೆ ಸಮಯದಲ್ಲಿ ರೂಟರ್ ಅಂತ ಬರ್ತದೆ, ರೂಟರ್ ಹೊಡಿತೀವಿ, ಕೂರಿಗಿಂದ ಬಿತ್ತನೆ ಮಾಡ್ಬಿಡ್ತೀವಿ. ಅಂದ್ರೆ ಈಗ ಹಟ್ಟಿ ಗೊಬ್ಬರ ಹಾಕೋದ್ರ ಜೊತೆ ಜೊತೆಗೆ ಏನಾದರೂ ಹಸಿರಲೆ ಗೊಬ್ಬರ ಅಂತ ಏನಾದ್ರು ಹಾಕ್ತೀರಾ? ಹಸಿರಲೆ ನಮ್ಮಲ್ಲಿ ಇದು ಹೇರಳವಾಗಿದೆ ಸರ್. ನಮ್ಮ ಜಮೀನು ಸಾಕಾಗುವಷ್ಟು ನನ್ನಲ್ಲಿ ನನ್ನ ಸ್ವಂತದ್ದೇ ನಮ್ಮ ಹಸುಗಳಿಂದ ಸಿಗುತ್ತೆ ಸಗಣಿ ಗೊಬ್ಬರ ಇದೆ, ಹಾಗಾಗಿ ನನಗೆ ಅದರದ ಅವಶ್ಯಕತೆ ಏನು ಬಿದ್ದಿಲ್ಲ ಸರ್. ನನ್ನಲ್ಲಿ ಸಗಣಿ ಗೊಬ್ಬರದ ಕೊರತೆ ಇದ್ದಾಗ ಅದು ಅನಿವಾರ್ಯ, ಆವಾಗ ಹಸಿರೆಲೆ ಗೊಬ್ಬರನೋ ಮತ್ತೆ ಇನ್ನು ಒಣ ಎಲೆ ಗೊಬ್ಬರನೋ ಮಾಡಬೇಕಾಗುತ್ತೆ ಸರ್. ಈಗ ಕುರಿಗೆಯಿಂದ ಬಿತ್ತನೆ ಮಾಡಬೇಕಾದ ಸಂದರ್ಭದಲ್ಲಿ ಅದಕ್ಕೆ ಅಂತರವನ್ನು ಏನಾದರೂ ಪಾಲಿಸ್ಲಿಕ್ಕೆ ಆಗ್ತದೋ ಇಷ್ಟು ಅಡಿ ಅಂತರ ಅಂತ? ಈಗ ನಾವು ಟ್ರ್ಯಾಕ್ಟರ್ ಕುರಿಗೆಯಿಂದ ಬಿತ್ತಿದ್ರೆ ಸರ್ ಒಂದಡಿಯಿಂದ ಒಂದು ಕಾಲಡಿ ಅಂತರ ಕೊಡ್ತೇವೆ ಸರ್. ಟ್ರ್ಯಾಕ್ಟರ್ ಕುರಿಗೆಯಿಂದ ಬಿತ್ತಿದ್ರೆ ನಮ್ಗೆ ಈಗ ರೈತ ನಮ್ಮ ಈಗ ಎತ್ತಿನ ಕೂರಿಗೆಯಿಂದ ಬಿತ್ತಿದ್ರೆ ಸಾಲಿನ ಸಾಲಿಗೆ 8 inches ಕೊಡ್ತೇವೆ ಸರ್. 8 inches ಒಂದು ಕಾಲಡಿ, ಅದರದ್ದು ಇಳುವರಿ ಒಂಚೂರು ಕಡಿಮೆನೆ. ಇದ್ರದ್ದು ಟ್ರ್ಯಾಕ್ಟರ್ ಕೂರಿಗೆ ಇದು ಒಂದಡಿ ಒಂದು ಕಾಲಡಿ ಕೊಟ್ಟಾಗ ಇಳುವರಿ ಒಂಚೂರು ಹೆಚ್ಚು ಬರುತ್ತೆ ಸರ್. ಆಮೇಲೆ ಈಗ ಮೂಲ ಗೊಬ್ಬರವಾಗಿ ನೀವು ಹಟ್ಟಿ ಗೊಬ್ಬರವನ್ನು ಕೊಡ್ತೀರಿ, ಮತ್ತೆ ಮೇಲು ಗೊಬ್ಬರ ಅಂತ ಏನಾದ್ರು ಕೊಡ್ತೀರಾ? ಟಾಪ್ ಬಿತ್ತನೆ ಮಾಡೋ ಸಮಯದಲ್ಲಿ ಈ 3 acres ನಂದು 3 acres 18-14 ಗುಂಟೆ ಜಮೀನು ಉಂಟು. ಅದರಲ್ಲಿ ನಾನು 1 chila DAP ಉಪಯೋಗ ಮಾಡ್ತೀನಿ, ಅಂದ್ರೆ 50 kg ಬೀಜ ಜೊತೆಗೆ ಮಾತ್ರ. ಅದ್ರ ನಂತರ ಮತ್ತೆ ಇನ್ಯಾವುದು ಫರ್ಟಿಲೈಸರ್ ಉಪಯೋಗ ಮಾಡಲ್ಲ ಸರ್. ಇಲ್ಲ ಸರ್. ಆಮೇಲೆ ಕಳೆ ನಿರ್ವಹಣೆ ಮಾಡುವಂತದ್ದು, ನೀರಿನ ಮಟ್ಟದ ನಿರ್ವಹಣೆ ಮಾಡುವಂತದ್ದೆಲ್ಲ ಹೇಗೆ? ಎತ್ತುಗಳಿಂದ ಕಳೆದು ಇದು ನಿರ್ವಹಣೆ ಮಾಡ್ಕೊಡುದು, ಗಳೆ ಹೊಡ್ಕೊಂಡು ಕಣಿಗೆ ಹೊಡೆತ ಅಂತ ಮಾಡ್ತೀವಿ. ಅದನ್ನ ಮಾಡಿದ ನಂತರ ನೀರು ಒಂದ್ ಮಟ್ಟಿಗೆ ಒಂದ್ ಲೆವೆಲ್ ನಿಲ್ಲಿಸಬೇಕು, ಹೆಚ್ಚು ನೀರು ನಿಲ್ಲಿಸಬಾರ್ದು. 2 inches ನಿಲ್ಲುತ್ತೆ ಸರ್, 2 inches ನಿಲ್ಸಿದ್ರೆ ಸಾಕು ಸರ್. ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಬಂತು ಅಂದ್ರೆ ಮಟ್ಟ ಜಾಸ್ತಿ ಆಗ್ತದೆ ಮಟ್ಟ? ನಾವು ಅದಕ್ಕೆ ಸೈಡ್ ಬದು ಕಟ್ಟೋದ್ರಲ್ಲಿ ಇರುತ್ತೆ ಸರ್. ಅದು ನಾವು ಬದು ಎಷ್ಟು ಲೆವೆಲ್ಗೆ ನಮ್ಗೆ ನೀರು ನಿಲ್ಲಿಸಬೇಕು ಆ ಲೆವೆಲ್ ನಾವು ಬದು ಕಟ್ಕೊಂಡ್ರೆ ಅದೇ ಲೆವೆಲ್ ನೀರು ನಿಲ್ಲುತ್ತೆ ಸರ್. ಹೆಚ್ಚುವರಿ ನೀರು ಹೊರ ಹೋಗುವಾಗ ಹೆಚ್ಚಿರೋ ನೀರು ಹೊರಗಡೆ ಹೋಗುವಂಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಸರ್. ಅದಕ್ಕೆ ಮಾಡ್ಕೊಂಡಿರ್ತೀವಿ, ಆ ರೀತಿ ಮಾಡ್ಕೊಡೋದು ಒಳ್ಳೇದು. ಏನೇನು ಕಳೆಗಳು ಬರ್ತವೆ ಸಾಮಾನ್ಯವಾಗಿ ಈ ಭತ್ತದಲ್ಲಿ? ಈಗ ಹುಲ್ಲು ಸಾಮಾನ್ಯವಾಗಿ ಈಗ ಸ್ವಾಭಾವಿಕ ಬರುವಂತ ಹುಲ್ಲು ಕಸ ಇಂಥದೇ ಬರೋದು. ಅದನ್ನ ನಾವು ಒಂದ್ಸತಿ ಎತ್ತುಗಳಿಂದ ಹೊಡೆದು ಕ್ಲೀನ್, ಅಂದ್ರೆ ಬಿತ್ತನೆ ಮಾಡಿ ಒಂದು 15 days ಒಳಗಡೆ ಅದನ್ನ ಕ್ಲೀನ್ ಮಾಡಿಕೊಂಡು ಕಡೆಗೆ ಮಳೆ ಜೋರಾಗಿ ಪ್ರಾರಂಭ ಆಗುವ ಸಮಯದಲ್ಲಿ ಹೊಡೆತ ಅಂತ ಮಾಡ್ತೀವಿ. ಎತ್ತುಗಳಿಂದ ಕೊಟ್ಟ ತಿಕ್ಕುವುದೆಲ್ಲ ಮಾಡ್ತೀವಿ. ಅದು ಮಾಡಿದ ನಂತರ ನೀರಿನ ಪ್ರಮಾಣ 2 inches ನಿಲ್ಲೋ, ನೀರಿನ ಪ್ರಮಾಣ ಏನಾದ್ರು ವ್ಯವಸ್ಥೆ ನಾವು ಕರೆಕ್ಟಾಗಿ ಕಟ್ಕೊಂಡ್ಬಿಟ್ರೆ ಕಳೆ ನಿಯಂತ್ರಣ ಆಗುತ್ತೆ ಸರ್, ನೀರಿಂದ, ನೀರು ನಿಲ್ಲಿಸೋದ್ರಿಂದ. ಆಮೇಲೆ ಏನೇನು ಕೀಟ ಮತ್ತು ರೋಗಗಳು ಬಾಧಿಸ್ತವೆ ಮತ್ತು ಇವುಗಳ ನಿರ್ವಹಣೆ ಎಲ್ಲ ಹೇಗೆ? ನೀರು ಕಡಿಮೆ ಆದ್ರೆ ಮಾತ್ರ ಕೀಟಗಳು ಹೆಚ್ಚಾಗ್ತವೆ. ಏನೇನು ಕೀಟ ಬರ್ತವೆ? ಈಗ ಸುಳಿ ರೋಗ ಅಂತ ಬೀಳುತ್ತದೆ, ಬೆಂಕಿ ರೋಗ ಅಂತ ಬರುತ್ತೆ, ಇವೆರಡೆ ಹೆಚ್ಚು ಬಾಧಿಸೋದು ಭತ್ತದ ಬೆಳೆಗೆ ಸರ್. ಈಗ ಕೀಟ ರೋಗಗಳು ಇವೆ ಅಂತ ಹೇಗೆ ಗೊತ್ತಾಗ್ತದೆ ಅಂದ್ರೆ ಹೇಗೆ ಅದನ್ನ ಗುರುತಿಸಬಹುದು? ಅದು ಭತ್ತ ಸುಳಿನ ಏನ್ ಮಾಡ್ತದೆ, ಸುತ್ಕೊಂಡ್ಬಿಡುತ್ತೆ ಅಲ್ಲ, ಸುತ್ಕೊಂಡ್ಬಿಡುತ್ತೆ, ಸುರುಳಿ ರೋಗ ಬಂದ್ಬಿಡುತ್ತೆ. ಈಗ ಬೆಂಕಿ ರೋಗ ಅಂದಾಗ ಭತ್ತ ಹಳದಿ ಬಣ್ಣಕ್ಕೆ ಬರುತ್ತೆ, ಕಂದು ಬಣ್ಣ, ಹಳದಿ ಕಂದು ಬಣ್ಣಕ್ಕೆ ಸುಟ್ಟಂಗೆ ಆಗುತ್ತೆ. ಅವಾಗ ಅದನ್ನ ಅದರಲ್ಲೇ ಅದ್ರ ಅರ್ಥ ಮಾಡ್ಕೊಡೋದು ಈಗ ಬೆಂಕಿ ರೋಗ ಬಿತ್ತು ಅಂತೇಳಿ. ಅವಾಗ ಅದನ್ನ ಕೀಟನಾಶಕ ಹೊಡಲೇಬೇಕು ಬೆಂಕಿ ರೋಗ. ಏನು ಸಿಂಪರಣೆ ಮಾಡ್ತೀರಿ? ಅವರು ಈ ಕೃಷಿ ಇಲಾಖೆ ಬೂಮ್ ಅಂತೇಳಿ ಒಂದು ಹೊಸದ ಒಂದು ಪೌಡರ್ ಕೊಟ್ಟಿದ್ದಾರೆ. ಈಗ ಅದು ಕೃಷಿ ಇಲಾಖೆ ಹೋಗಿ ಕೇಳ್ಕೊಂಡ್ಬಿಟ್ಟು ಅವ್ರ ರೈತ ಸಂಪರ್ಕ ಇದೆ. 1 liter ಎಷ್ಟದು? ಅದು ನಮ್ಗೆ ಈಗ 1 liter ಸರ್, 100 grams ಒಂದು ಪೌಡರ್ ಕೊಟ್ಟಿದ್ದಾರೆ, ಅದನ್ನು ಉಪಯೋಗ ಮಾಡ್ಕೊಂಡು ಒಂದು ಪಂಪಿಗೆ 50-50 ml ಹಾಕೊಳ್ಳೋದು ನೀರಲ್ಲಿ, ಮಿಕ್ಸ್ ಕದಡಿ ಮಿಕ್ಸ್ ಮಾಡಿ ಆ ನೀರನ್ನು 50 ml ಹಾಕೊಂಡು ಸ್ಪ್ರೇ ಮಾಡೋದು ಸರ್, ಅದು ಬೆಂಕಿ ರೋಗ ಬಿದ್ದರೆ. ಸೊ ಈ ವರ್ಷ ಇನ್ನೂವರೆಗೂ ಬೆಂಕಿ ರೋಗ ಏನು ಇಲ್ಲ, ಮಳೆ ಪ್ರಮಾಣ ಸಾಧಾರಣ ಮಟ್ಟಿಗೆ ಪರವಾಗಿಲ್ಲ. ಈ ವರ್ಷ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಮಳೆ ಒಂಚೂರು ಕಡಿಮೆ ಉಂಟು. ಆದರೂ ಸದ್ಯ ಇಲ್ಲಿವರೆಗೂ ಭತ್ತಕ್ಕೆ ಯೋಗ್ಯವಾದ ಮಳೆ ಇದೆ ಇದುವರೆಗೂ. ಇದ್ರ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಸರ್. ಈ ಬೆಂಕಿ ರೋಗ ಜಾಸ್ತಿ ಬರಲಿಕ್ಕೆ ಏನು ಕಾರಣ? ಈಗ ನೈಟ್ರೋಜನ್ ಜಾಸ್ತಿ ಆದರೆ ಅಥವಾ ಸಾರಜನಕ ಜಾಸ್ತಿ ಆದರೆ ಬೆಂಕಿ ರೋಗ ಬರ್ತದೆ ಅಂತ ಹೇಳ್ತಾರೆ, ಮಳೆ ಬಿಸಿಲು ಬಂದರೂ ಕೂಡ ಬೆಂಕಿ ರೋಗ ಬರ್ತದೆ ಅಂತ ಹೇಳ್ತಾರೆ, ಯಾವ್ದು ನಿಜ? ನಿಜ ಅಂದ್ರೆ ಸರ್, ಮಳೆ ಕಡಿಮೆ, ನೀರಿನ ಪ್ರಮಾಣ ಕಡಿಮೆ ಆದಾಗ ರೋಗ ಬಾಧಿಸುತ್ತೆ, ಬೆಂಕಿ ರೋಗ ಬಾಧಿಸುತ್ತೆ. ಇಲ್ಲಾರೆ ಅಷ್ಟೊಂದು ಇಲ್ಲ ಸರ್, ಬೆಂಕಿ ರೋಗ ಬಾಧಿಸಲ್ಲ ಸರ್. ನೀವು ಅದಕ್ಕೆ ಯಾಕಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಿ, ಅದಕ್ಕೆ ಈಗ ಬಿತ್ತನೆ ಸಮಯದಲ್ಲಿ ಬೀಜೋಪಚಾರ ಮಾಡ್ತೀವಿ, ಕಡೆಗೆ DAP ಅಂತ ಕೊಟ್ಟಿರ್ತೀವಿ. ಅದು ಪೋಷಕಾಂಶದ ಯಾವುದು ಕೊರತೆ ಇಲ್ಲದ ಕಾರಣ ಬರುವುದಿಲ್ಲ. ಪೋಷಕಾಂಶದ ಕೊರತೆಗಳು ಹೆಚ್ಚಾದ್ರೆ ಮಳೆದು ನೀರಿನ ಮಳೆ ಪ್ರಮಾಣ ಕಡಿಮೆ ಆದ್ರೆ ಬೆಂಕಿ ರೋಗ ಬರೋ ಚಾನ್ಸ್ ಇದೆ ಸರ್. ಈಗ ಕಳೆ ನಿರ್ವಹಣೆ ಅನ್ನೋದು ಒಂದೇ ಸರಿ ಮಾಡಿದ್ರೆ ಸಾಕಾಗ್ತದೆ ಅಥವಾ ನಂತರ ಕೂಡ ಮಾಡಬೇಕಾಗ್ತದೆ? ಈಗ ಒಂದ್ಸತಿ ಮಾಡಿಕೊಂಡು ನೀರು ಪ್ರಮಾಣ ಕರೆಕ್ಟಾಗಿ ನಿಲ್ಲಿಸ್ಕೊಂಡ್ರೆ ಕಳೆದ ಪ್ರಮಾಣ ಅಲ್ಲಿಗೆ ಹತೋಟಿಗೆ ಬರುತ್ತೆ ಸರ್. ಇಲ್ಲ ಹತೋಟಿಗೆ ಇಲ್ಲ ಅಂದರೆ ಅವಾಗ ಮತ್ತು ಅವಾಗ ಕೈಯಿಂದನೇ ತೆಗಬೇಕು ನಾವೇ ಕೈಯಿಂದನೇ ತೆಗಿಬೇಕಾಗ್ತದೆ. ಅವಾಗೇನು ಯಾವುದು ಯಂತ್ರನೂ ಬಳಸೋಂಗಿಲ್ಲ, ಎತ್ತುಗಳನ್ನು ಬಳಸೋಂಗಿಲ್ಲ, ಯಾವ ಔಷಧಿನೂ ಬಳಸೋಂಗಿಲ್ಲ. ಒಂದು ಬುಡದಲ್ಲಿ ಎಷ್ಟು ಪಿಳ್ಳೆಗಳು ಬರ್ತವೆ ಅಂದರೆ ಎಷ್ಟು, ಅದು ನಾವು ಎಷ್ಟು ಅದಕ್ಕೆ ಪೋಷಕಾಂಶ ಎಷ್ಟು ಚೆನ್ನಾಗಿ ಕೊಡ್ತೇವಲ್ಲ ಸರ್, ಸರಾಸರಿ ಒಂದು 10-15 ಬರುತ್ತೆ ಸರ್. ಹಾಂ, ಒಂದು ಇದಕ್ಕೆ ಜಾಸ್ತಿ ಬಂದಷ್ಟು ನಿಮ್ಗೆ ಇಳುವರಿ ಜಾಸ್ತಿ, ಹಾಂ ಹೆಚ್ಚು ಬಂದಷ್ಟು ಇಳುವರಿ ಹೆಚ್ಚು ಸರ್. ಅದಕ್ಕೆ ಸಾಲಿಂದ ಸಾಲ ಹೆಚ್ಚು ದೂರ ಅಂತರ ಕೊಡಬೇಕು. ಈಗ ನಾವು ಸಾಲಿಂದ ಸಾಲ ಹತ್ರ ಅಂತರ ಹತ್ರ ಆದಷ್ಟು ಇಳುವರಿನೂ ಕಡಿಮೆ, ಅದಕ್ಕೆ ಮೊಳಕೆ ಬರು ಸುತ್ತಲೂ ಗಡ್ಡೆ ಹೊಡಿ ಪ್ರಮಾಣ ಕಡಿಮೆ ಆಗ್ತದೆ. ಆಮೇಲೆ ಜೀವಾಮೃತ ಏನಾದರೂ ಕೊಡ್ತೀರಾ ಭತ್ತದ ಕೃಷಿಗೆ ಬೆಳೆಗಳಿಗೆ? ಹಾಂ, ಭತ್ತದ ಇದಕ್ಕೆ ಇವಾಗ ಕೊಡ್ಲಿಕ್ಕೆ ನೀರು ನಿಲ್ಲಿಸೋ ಪೂರ್ವದಲ್ಲಿ ಸ್ಪ್ರೇ ಮಾಡ್ಬೋದು ಸರ್. ಅದ್ರ ನಂತರ ಜೀವಾಮೃತ ಕೊಡೋಕೆ ಹೋದ್ರೆ ನೀರು ಮಳೆ ಹೆಚ್ಚಾಗೋದ್ರಿಂದ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ ಸರ್. ಅದಕ್ಕಿಂತ ಮುಂಚೆ ಅದೇನೆ ಏಪ್ರಿಲಲ್ಲಿ ನಾವು ಏನು ಆಳ ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕ್ತೇವಲ್ಲ ಸರ್, ಅದೇ ನಿಜವಾದ ಇದು ಸರ್. ಅದೇ ತಾಗ್ಬೋದು ಬೆಳೆಗೆ, ಅದು ಪೂರ್ವದಲ್ಲಿ ಏನು ಗೊಬ್ಬರ ಕೊಡ್ತೇವೆ ಅದೇ ಕರೆಕ್ಟ್ ಸರ್. ನಂತರ ಕೊಟ್ಟಿರೋದು ಅದ್ರಲ್ಲಿ ತಾಗ್ಬೋದು 10%, ಅದು ವ್ಯರ್ಥ ಹೋಗು 90% ಆಗುತ್ತೆ ಸರ್. ಆಮೇಲೆ ಎಷ್ಟು ದಿವಸಗಳ ಬೆಳೆ ಇದು ಭತ್ತದ ಜನರಿಗೆ ನಿಮ್ಮ ತಳಿ? ಈಗ ನಮ್ಮ ತಳಿ ಸರ್ ಅದು 130-145 ದಿವಸ ಬೆಳೆ ಸರ್. ಅದು ಮಳೆಯ ಪ್ರಮಾಣದಲ್ಲಿ ಹೆಚ್ಚು ಕಮ್ಮಿ ಆದರೆ ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತದೆ ದಿವಸಗಳಲ್ಲಿ? ಮಳೆ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಸರ್ ಬೆಳೆ ಇಳುವರಿ ಕಡಿಮೆ ಆಗ್ತದೆ. ಬೆಳೆ ಮಾತ್ರ ಬರೋದು ಅದೇ ಸಮಯಕ್ಕೆ ಬರೋದು, ಬರುತ್ತ ಸಮಯಕ್ಕೆ ಬರುತ್ತೆ ಸರ್. ಸಾಮಾನ್ಯ ಎಷ್ಟು ಇಳುವರಿ ಅದನ್ನು ನಿರೀಕ್ಷೆ ಮಾಡಬಹುದು ಒಂದು ಎಕರೆ? ನಮ್ಮಲ್ಲಿ ಸರ್ ಅಷ್ಟೊಂದು ಇಳುವರಿ ಬರಲ್ಲ ಸರ್. ನಮ್ಮಲ್ಲಿ ಬಂದ ನೋಡಿ ಸರ್ 12-15 ಕ್ವಿಂಟಲ್ ಪ್ರತಿ ಎಕರೆ ಹೈಯೆಸ್ಟ್ ಇಳುವರಿ ಅದು. ಅದಕ್ಕಿಂತ ಹೆಚ್ಚು ನಮ್ಮಲ್ಲಿ ಇಳುವರಿ ಬರೋಲ್ಲ ಸರ್. ನಮ್ಮ ಭೂಮಿ ಸ್ವಲ್ಪ ಗಟ್ಟಿ, ಇಲ್ಲಿ ಮಳೆ ಹೆಚ್ಚು, ಇದರಿಂದ ಭೂಮಿದು ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ ಮಳೆ ಹೆಚ್ಚಾಗೋದ್ರಿಂದ. ಆದ ಕಾರಣ ಅದರಿಂದ ನಮಗೆ ಇಳುವರಿ ಕಡಿಮೆ ಸರ್ ಬರ್ತದೆ. ಈಗ ಬೆಳೆ ಹಾನಿ ಮಾಡುವಂತಹ ಪ್ರಾಣಿಗಳೇನಾದರೂ ತೊಂದರೆ ಕೊಡ್ತಾರೆ? ಭಾಳ ಉಂಟು ಸರ್. ನಮಗೆ ನಮ್ಮ ಬೆಳೆ ಹಾನಿ ಮಾಡುವಂಥ ಕಾಡು ಪ್ರಾಣಿ ಅಂದರೆ ಆನೆದು ಭಾಳ ಕಾಟ ಉಂಟು ಸರ್. ನಮ್ಮ ಆಲೂರು ಇದಕ್ಕೆ ಆಲು ಸಿಕ್ಕಾಪಟ್ಟೆ ಆನೆ ಕಾಟ ಉಂಟು ಸರ್. ಭತ್ತಕ್ಕುಂಟು, ಆಮೇಲೆ ಕಬ್ಬಿಗೆ, ಮಾವು ಬಂದಾಗ ಮಾವಿಗೆ ರೆಗ್ಯುಲರ್ ಈಗ ಆನೆ ಕಾಟ ಅಂತೂ ಭಾಳ ಉಂಟು ಸರ್. ಏನು ಮಾಡ್ತೀರಿ ಅದಕ್ಕೆ ರಕ್ಷಣೆ ಅಂತ ಏನಾದರೂ ಕೊಡ್ಲಿಕ್ಕೆ ಆಗ್ತದಾ? ರಕ್ಷಣೆ ಅಂದರೆ ಸರ್ ನಾವೀಗ ಸುತ್ತಲೂ ಎಲ್ಲ ಏನು ಮಾಡ್ಕೊಡ್ತೀವಿ, ಅವ್ರು ಬಂದಾಗೆಲ್ಲ ಲೈಟ್ ಹಾಕ್ಕೊಂಡು ಅಲ್ಲಿ ಸುತ್ತ ಕಾಯ್ತಾ ಇರ್ತೀವಿ. ಬಂದಾಗ ಪಟಾಕಿಯನ್ನು ಸಿಡಿಮದ್ದನ್ನು ಸಿಡಿಸಿ ಹೆದರಿಸಿ ಓಡಿಸೋ ಪ್ರಯತ್ನ ಪಡ್ತೀವಿ. ಅದ್ರೀಗ ಆನೆಗಳು ಒಂದೊಂದಾಗಿ ಬರ್ತವೆ, ಹಿಂಡಿಂಡಾಗಿ ಬರ್ತವೆ? ಒಂದೊಂದು ಸತಿ ಒಂದೊಂದೇ ಬರುತ್ತೆ ಸರ್. ಆಮೇಲೆ ಭತ್ತದ ಸೀಸನಲ್ಲಿ ಹಿಂಡಿಂಡೆ ಬಂದ್ಬಿಡುತ್ತೆ ಸರ್. ಅವಾಗ ಹಿಂಡಿ ಕಿಂಡೆ ಬಂದ್ಬಿಡುತ್ತೆ. ಅವಾಗಲೂ ಕೂಡ ಓಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಸರ್. ಅದಷ್ಟು ಅವ್ರು ತಿಂದುಳಿದ್ದೆ ನಾವು ಬೆಳೆಯೋದು ಅಷ್ಟೇ, ತೆಗೆದುಕೊಳ್ಳೋದು ನಾವು ತಗೊಂಡ್ರೆ ಊಟ ಮಾಡೋದು ಅಷ್ಟೇ ಅವಾಗ. ಅಲ್ಲ, ಈಗ ಎಷ್ಟೋ ಕಡೆ ನಾವು ಈ ಸೋಲಾರ್ ಫೆನ್ಸಿಂಗ್ ಅಂತೆಲ್ಲ ಮಾಡ್ತೀವಲ್ಲ, ಬೇಲಿ ಹಾಕ್ತಾರಲ್ಲ, ಸೌರ ವಿದ್ಯುತ್ ಬೇಲಿಗಳು, ಅದನ್ನೇನಾದ್ರು ಹಾಕುವ ಪ್ರಯತ್ನ ಮಾಡಿದ್ರೆ? ಈ ಹಾಕಿದ್ದೀನಿ ಸರ್, ಈ ಹಿಂದೆ ಅದಕ್ಕೆ ಕಂಟ್ರೋಲ್ ಆಗ್ತಿತ್ತು ಸರ್. ಈವಾಗ ಸೋಲಾರ್ ಆ ಬೇಲಿಗೂ ಕೇಳ್ತಾ ಇಲ್ಲ ಸರ್ ಆನೆ. ಅದಕ್ಕೆ ಹೌದು ಸರ್, ಆನೆಗಳ ಪ್ರಮಾಣ ಆನೆಗಳ ಸಂಖ್ಯೆ ಕಾಡಲ್ಲಿ ಹೆಚ್ಚಾಗಿದೆ ಸರ್. ಕಾಡಲ್ಲಿ ಆನೆಗಳಿಗೆ ಪೂರಕವಾದ ಆಹಾರ ಪದಾರ್ಥ ಕಾಡಲ್ಲಿ ಕಡಿಮೆ ಆಗಿದೆ. ಈಗ ಅವಕ್ಕೆ ಅಂಕೆ ಸಂಖ್ಯೆ ಪ್ರಕಾರ ಇವರಿಗೆ ಕಾಡಲ್ಲಿ ಅಷ್ಟು ಆಹಾರ ಇಲ್ಲ. ಈ ಹಿಂದೆ ಕಾಡಲ್ಲಿ ನಮಗೂ ಆ ಆನೆಗಳ ಸರ್ ಭತ್ತ ಈ ಕಟಾವು ಬಂದಾಗ ಮಾತ್ರ ಬರ್ತಿತ್ತು. ಈಗ ಭತ್ತದ ಬೆಳೆ ಹುಲಿಸಾಗಿ ಬಂದಾಗ ಹುಲ್ಲು ನಮ್ಮ ಆಕಳ ಮೇಯ್ದಂಗೆ ಹುಲ್ಲು ಮೇಯ್ದು ಹೋಗ್ತಾ ಇದ್ದದು. ಅದನ್ನೆಲ್ಲ ನೋಡಿದರೆ ಆನೆಗಳಿಗೆ ಪೂರಕವಾದ ಆಹಾರ ಕಾಡಲ್ಲಿ ಇಲ್ಲ. ಇಲಾಖೆಯವರು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಅವಕ್ಕೆ ಅಷ್ಟು ದೊಡ್ಡ ಹೊಟ್ಟೆ ಆನೆ ಅದಕ್ಕೆ ಪೂರಕವಾದ ಆಹಾರಗಳನ್ನು ಆ ಸಂಖ್ಯೆ ಹೆಚ್ಚಾಗೋದ್ರಿಂದ ಅಂತ ಆಹಾರ ಗಿಡಗಳನ್ನು ನಾಟಿ ಮಾಡೋದು ಒಳ್ಳೇದು ಸರ್. ಅವಾಗ ಸರ್ ಹಾಂ ಆನೆಗಳಿಗೆ ಆಹಾರದ ಬೆಳೆಗಳನ್ನು ಬೆಳಿಬೇಕು ಸರ್ ಅವರು. ಅದಕ್ಕೆ ಈಗ ಆಹಾರ ಪದಾರ್ಥ ಗಿಡಗಳು ಇದಾವೆ ಸರ್. ಅದಕ್ಕೆ ಓಮ್ ಗಿಡ ಅಂತ ಬರುತ್ತೆ. ಅವಾಗ ಪ್ರತಿಯೊಂದು ಆಮೇಲೆ ಬಿದಿರು ಗಟ್ಟಿ ಬಿದಿರು ಬರ್ತದೆ. ಒಂದು 5-6 ಥರ ಒಂದು 5-6 ವೆರೈಟಿ ಇದೆ ಸರ್ ಅದರಲ್ಲಿ. ಭತ್ತದ ಕೊಯ್ಲಿಗೆ ಒಂದು ಪೂರ್ವ ಸಿದ್ಧತೆ ಅಂದರೆ ಯಾವ ರೀತಿ ಮಾಡುವಂಥದ್ದು ಅಂದರೆ ಈಗ ಯಾವ ಹಂತದಲ್ಲಿ ಕೊಯ್ಲು ಮಾಡಬೇಕು ಅಂತ ನಿರ್ಧಾರ ಮಾಡೋದು ಹೇಗೆ? ಈಗ ಭತ್ತ ಕೊಯ್ಲು ಬಂದಾಗ ಸರ್ ಇನ್ನು 130 ದಿವಸಕ್ಕೆ ಒಂದು ಹಂಪ ಅಂದರೆ ಹಳದಿ ಕಲರ್ ಬರುತ್ತೆ ಭತ್ತ. ಹಳದಿ ಕಲರ್ ಬರ್ತದೆ, ಬಂಗಾರ ಹಾಕದ ಭತ್ತದ ಭತ್ತದ ಕಾಳೇನಿದೆ ಬಂದು ಬಂಗಾರ ಹಾಕದ ಸ್ವರ್ಣ ಬಣ್ಣಕ್ಕೆ ಬರ್ತದೆ. ಅವಾಗ ಅದ ಲೆಕ್ಕ ನಮಗೆ ಕೊಯ್ಲು ಪಟಾವು ಬಂತು ಅಂತ ಹೇಳಿದ್ರೆ ಅರ್ಥ. ಈಗ ಆಕಸ್ಮಿಕವಾಗಿ ಅಂತ ಸಮಯದಲ್ಲಿ ಏನಾದರೂ ಮಳೆ ಬಂದರೂ ಯಾವ ರೀತಿ ತೊಂದರೆ ಆಗ್ತದೆ? ಮಳೆ ಬಂದರೆ ಸರ್ ಆ ಸಮಯದಲ್ಲಿ ಅಕಸ್ಮಾತ್ ನಾವು ಕಟಾವು ಮಾಡಿ ಏನಾದ್ರು ನಾವು ಹಾಕಿದ್ರೆ ಅವಾಗ ಅದು ಭತ್ತ ಉದುರು ಜಾಸ್ತಿ ಕೀಡ ವೇಸ್ಟೇಜ್ ಹೆಚ್ಚಾಗುತ್ತೆ ಸರ್. ಅವಾಗ ಆ ಸಮಯದಲ್ಲಿ ಏನಾದ್ರು ಆನೆಗೆನೆ ಬಂದುಬಿಟ್ರೆ ಅಂತೂ ಇನ್ನೂ ಹೆಚ್ಚು ನುಕ್ಸಾನ್ ಸರ್ ಆ ಸಮಯದಲ್ಲಿ. ಕೊಯ್ಲು ಮಾಡಿದ ತಕ್ಷಣ ಏನು ಮಾಡ್ತೀರ? ಕೊಯ್ಲು ಮಾಡಿದ ತಕ್ಷಣ ಸ್ವಲ್ಪ ಆಳು ಒಣಗಲಿಕ್ಕೆ ಬಿಡ್ತೇವೆ ಸರ್. ಅಲ್ಲಿ ಗದ್ದೆಲೇ ಒಣಗಲಿ ಬಿಡ್ಬೇಕು ಸರ್. ಒಂದು 4 ದಿನ ಒಣಗಲಿಕ್ಕೆ ಬಿಡ್ಬೇಕು ಸರ್. ಮಳೆ ಇರಬಾರ್ದು ಸರ್. ಬಿಸಿಲು ಚೆನ್ನಾಗಿದ್ರೆ 2 ದಿನದಲ್ಲಿ ಬಂದ್ಬಿಡುತ್ತೆ ಸರ್. 2 ದಿನದಲ್ಲಿ ಕೊಯ್ಲು ಮಾಡಿದ್ದನ್ನು ಕಟ್ಬೋದು ಸರ್. ಅಕಸ್ಮಾತ್ ಬಿಸಿಲು ಮಳೆ ಬಿಸಿಲು ಮಳೆ ಬಿಸಿಲು ಇದ್ರೆ ಮತ್ತು ಪುನಃ ಮತ್ತು ಹೊಳಿಸಾಕೋದು, ಅವಾಗ ಸ್ವಲ್ಪ ಕೇಡ್ ಹೆಚ್ಚಾಗುತ್ತೆ, ವೇಸ್ಟೇಜ್ ಹೆಚ್ಚಾಗುತ್ತೆ ಸರ್. ಅವಾಗ ಭತ್ತವನ್ನು ಬೆಳೆಯುವುದಕ್ಕೆ ಏನಾದರೂ ವ್ಯವಸ್ಥೆ ಉಂಟು? ಇವಾಗ ಸುಧಾರಣೆ ಆಗಿದೆಯಾ ಅದರಲ್ಲಿ, ಭತ್ತವನ್ನು ಪ್ರತ್ಯೇಕ ಮಾಡಲಿಕ್ಕೆ, ಭತ್ತ ಒಕ್ಕಣೆ ಮಾಡೋದು ಅಂತ ಹೇಳ್ತಾರೆ? ಒಕ್ಕಣೆ ಮಾಡ್ಲಿಕ್ಕೆ ಹಾಂ, ಸುಧಾರಣೆ ಉಂಟು ಸರ್. ನಮ್ಮ ಈಗ ಯಾವುದು ಧರ್ಮಸ್ಥಳ ಸಂಘದಿಂದ ಒಕ್ಕಣೆ ಮಷಿನ್ ಬಂದಿದೆ ಸರ್. ಆ ಈಗ ಜನರ ಅಭಾವದಿಂದ ಮತ್ತು ನಮ್ಮದು ಈಗ ನಮ್ಮ ದನಗಳು ಮೊದಲೆಲ್ಲ ಹಂತಿ ಅಂತ ಹುಡ್ತಿದ್ವಿ, ಅದೆಲ್ಲ ಈಗ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಈ ಕಾಲದಲ್ಲಿ. ಏನಾದ್ರೆ ಈಗ ಜನರು ಕೆಲಸಗಾರ ಸಿಗೋದಿಲ್ಲ, ಮತ್ತು ನಮ್ಗೆ ನಮ್ಮಲ್ಲಿ ಈಗ ಮದ್ದಿನಷ್ಟು ದನಗಳು ಇಲ್ಲ ನಮ್ಮ ಹತ್ರ. ಈಗ ನನ್ನ ಹತ್ರ ಇರೋದು ಬರೀ 10 ಹಸುಗಳೇ ಮಾತ್ರ. ಆ ಸಮಯದಲ್ಲೆಲ್ಲ ನಮ್ಮ ತಂದೆಯವರು ಆ ಕಾಲದಲ್ಲೆಲ್ಲ 40-50 ಹಸುಗಳು ಇರ್ತಿತ್ತು. ಇವಾಗ ಅದೆಲ್ಲ ಕೊರತೆ ಇರೋದ್ರಿಂದ ಯಂತ್ರ ಉಪಯೋಗ ಮಾಡೋದು ಒಳ್ಳೇದು ಸರ್. ಆದಷ್ಟು ಬ್ಯಾಗ್ ಆಗ್ತದೆ, ಒಂದು ದಿನದಲ್ಲಿ 3 ಎಕರೆ ಓದೋದು ಭತ್ತ ಒಕ್ಕಣೆ ಮಾಡಿ ಮುಗಿಸ್ಬೋದು. ಒಕ್ಕಣೆ ಮಾಡಿ ತೂರಿ ಕಾಳು ಕರೆಕ್ಟ್ ಬ್ಯಾಗಿ ತುಂಬಿ ಮನೆಗೆ ತರ್ಬೋದು ಒಂದು ದಿನದಲ್ಲಿ. ಈಗ ಅದನ್ನು ಅಕ್ಕಿ ಮಾಡಿಕೊಂಡು ನಿಮ್ಮ ಮನೆ ಬಳಕೆ ಉಪಯೋಗ ಮಾಡ್ತೀರೋ ಅಥವಾ ಮಾರಾಟ ಮಾಡ್ತೀರಾ? ಅಕ್ಕಿ ಮಾತ್ರ ನಮ್ಮ ಮನೆ ಬಳಕೆಗೆ ಮಾತ್ರ ಮಾಡ್ತೀವಿ ಸರ್. ಈಗ ಮತ್ತು ಉಳಿದಿರೋ ಭತ್ತ ಅನ್ನೋದು ಮಾರಾಟ ಮಾಡ್ಬಿಡ್ತೀವಿ ಸರ್. ಉಳಿದಿದ್ದು ಮಾರಾಟ ಮಾಡಿ ಹೇಗೆ ಸಿಗ್ತಾ ಇದೆ ಬೆಲೆ? ಬೆಲೆ ಪರವಾಗಿಲ್ಲ ಸರ್, 2450 ರೂಪಾಯಿ ಸತ್ತು ಸಿಕ್ತು ನನಗೆ. ಅದು ನಾನು ಇಲ್ಲಿ ಹಳಿಯಾಡದಲ್ಲಿ ಹೋಗಿಲ್ಲಿ ರೈಸ್ ಮಿಲ್ ಉಂಟು, ಅವ್ರು ಕೊಟ್ಟೆ 2450 ರೂಪಾಯಿ ರೇಟ್ ಕೊಟ್ಟರು ಸರ್. ಅದೆಲ್ಲ ಹೊರಗಡೆ ದಲ್ಲಾಳಿ ಕೊಡೋಕ್ಕಿಂತ ಅವ್ರು ಕೊಟ್ಟರೆ ಒಂದು 100 ರೂಪಾಯಿ ಹೆಚ್ಚು ಬೆಲೆ, ಒಂದು ಕ್ವಿಂಟಲ್ಗೆ ಹೆಚ್ಚು ಸಿಕ್ತು ಸರ್ ನಮಗೆ. ಸರ್, ಈಗ ಮಾವು ಕೃಷಿಯ ಬಗ್ಗೆ ಹೇಳಿ, ಯಾವ ತಳಿಯ ಮಾವು ಇದೆ, ಎಷ್ಟು ಗಿಡಗಳಿವೆ? ನನ್ನ ಹತ್ರ ಒಂದು 25 ಮಾವಿನ ಗಿಡಗಳು ಉಂಟು ಸರ್. ಒಂದು 15 ವರ್ಷದ ಹಳೆ ಮರ ಉಂಟು ಸರ್. ಯಾವ ತಳಿ? ಅಪೂಸ್ ಸರ್. ಅಪೂಸ್ ಅಲ್ಪಾನ್ಸೋ ಅಂತಾರೆ, ಒಳ್ಳೆ ತಳಿ ಸರ್. ಈಗ ಸ್ಥಳೀಯ ಅದಕ್ಕೆ ಗೊಬ್ಬರ ಅಂತ ಹಟ್ಟಿ ಗೊಬ್ಬರ ಹಾಕ್ತಿರೋ ಅಥವಾ ರಾಸಾಯನಿಕ ಗೊಬ್ಬರ ಬೇಕಾ? ಅದಕ್ಕೆ ಹಟ್ಟಿ ಗೊಬ್ಬರನೇ ಸರ್. ಅದಕ್ಕೆಲ್ಲ ರಾಸಾಯನಿಕ ಗೊಬ್ಬರ ಹಾಕ್ಬಾರ್ದು ಸರ್. ದೀರ್ಘಾವಧಿ ಬೆಳೆಸಿರೋದು ಅದಕ್ಕೆ ರಾಸಾಯನಿಕ ಗೊಬ್ಬರ ಯಾವಾಗ ಹಾಕಲೇಬಾರ್ದು. ಹಾಕಿದ್ರೆ ಗಿಡದ ಅವಶ್ಯ ಕಳೆ ಸೀನಿಸುತ್ತೆ, ಬೇಗ ಗಿಡ ಹಾಳಾಗುತ್ತೆ. ಈ ಮಾವಿನ ಮರದ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕು? ಮಾವಿನ ಮರ ನಿರ್ವಹಣೆಗೆ ಸರ್, ಹೂ ಬಿಟ್ಟಾಗ ಒಂದು ಔಷಧಿ ಬರ್ತಾರೆ. ಯಾವಾಗ ಹೂ ಬಿಡೋದು? ನವೆಂಬರ್ ಡಿಸೆಂಬರ್ ನವೆಂಬರ್ ಡಿಸೆಂಬರ್ ಸರ್. ನವೆಂಬರ್ ಡಿಸೆಂಬರ್ಗೂ ಕೆಲವೊಂದು ಸಲ, ಈ ಸತಿ 2 ಬಿಡ್ತು, 2 ಬಿಡ್ತು. ಒಂದ್ಸತಿ ನವೆಂಬರ್ಗೂ ಬಿಡ್ತು, ಆಮೇಲೆ ಜನವರಿಯಲ್ಲಿ ಬಿಡ್ತು. ಸ್ವಲ್ಪ ಹಿಂದೆ ಮುಂದೆ ಬೆಳೆ ಆಯ್ತು ಈ ವರ್ಷ. ಹೆಚ್ಚುವರಿ ಗೆಲ್ಲುಗಳನ್ನು ಏನಾದರೂ ಕತ್ತರಿಸಬೇಕಾಗ್ತದ? ಹಾ, ಕೆಳಗಡೆ ಅದನ್ನ ನಿರ್ವಹಣೆ ಕಟ್ಟಿಸಲೇಬೇಕಾಗ ಸರ್ ಕೆಳಗಡೆ. ಯಾಕಂತ ಹೇಳಿದ್ರೆ ಅದ್ರ ಕೆಳಗೆ ನಾವು ಭತ್ತ ಬೆಳಿತೀವಿ ಮರದ ಕೆಳಗೆ. ನಾವು ಈಗ ಆ ಜಾಗನ ಕೇಡ್ ಮಾಡೋಂಗಿಲ್ಲ, ಸುಮ್ಮನೆ ಅದು ಕೇಡ್ ಮಾಡಿದ್ರೆ ಏನು ಬರುತ್ತೆ ಪ್ರಯೋಜನಕ್ಕೆ ಬಂತು ಸರ್? ಅದು ಆಕ್ಚುಲಿ ಇದೇನಿದೆ, ಮಾವು ನೈಸರ್ಗಿಕ ಬೆಳೆ. ಅದಕ್ಕೆ ಮಂಜು ಹೆಚ್ಚು ಬಿತ್ತು, ಕ್ಲೈಮೇಟ್ ವಾತಾವರಣ ಚೇಂಜ್ ಹೆಚ್ಚು ಕಡಿಮೆ ಆದರೆ ಇಳುವರಿ ಅದು ಹೊಡೆತ ಬಿದ್ದುಬಿಡ್ತು. ಒಂದೊಂದು ಸತಿ ಒಂದೊಂದು ವರ್ಷ ಮಾವು ಬೆಳೆ ಸಿಗೋದೇ ಇಲ್ಲ. ಈಗ ನೋಡಿ, ನಮ್ಗೆ ಈ ವರ್ಷ ಒಂದು ಗಿಡಕ್ಕೆ 3 ಕ್ವಿಂಟಲ್ ಅಪ್ರಾಕ್ಸಿಮೇಟ್ಲಿ, ಈಗ 15 ವರ್ಷದ ಗಿಡಕ್ಕೆ 3 ಕ್ವಿಂಟಲ್ ಸಿಕ್ಕರೆ, ಅದೇನಾದರೂ ನೈಸರ್ಗಿಕ ಏನಾದ್ರು ವಿಕೋಪದಲ್ಲಿ ಏನಾದ್ರು ಇದು ತೊಂದರೆ ಆದರೆ 50 ಕೆಜಿನೂ ಸಿಗೋಲ್ಲ ಒಂದು ಗಿಡದಿಂದ ಮಾವು. ಅದರಿಂದ ಕೆಳಗಡೆ ಬಂದಿರುವಂಥ ಕೊಂಬೆ ರೊಂಬೆಗಳನ್ನು ಕಟಾವು ಮಾಡಲೇಬೇಕು. ಅದರಲ್ಲಿ ನಿಮ್ಮ ಎತ್ತುಗಳೇ ಆಗಲಿ ಟಿಲ್ಲರ್ಗಳೇ ಆಗಲಿ ಸರಾಗವಾಗಿ ಓಡಾಡಬೇಕು. ಅದರಲ್ಲಿ ಕೆಳಗಡೆ ಕಸ ನಿರ್ವಹಣೆಗೂ ಕಳೆ ನಿರ್ವಹಣೆಗೂ ಉಪಯೋಗ ಒಳ್ಳೇದಾಗುತ್ತೆ ಮಾವು ನಾವು ಬೆಳೆಯೋದ್ರಿಂದ, ಆ ರೀತಿ ಮಾಡಿ ಬೆಳೆಯೋದ್ರಿಂದ. ಆಮೇಲೆ ಈಗ ಮಾವಿನ ಬೆಳೆಯಲ್ಲಿ ವಿಶೇಷವಾಗಿ ಹಣ್ಣಿನ ನೋಡದ ಒಂದು ಸಮಸ್ಯೆ ಇರ್ತದೆ, ಇದರ ನಿರ್ವಹಣೆ ಮಾಡೋದಿಲ್ಲ ಹೇಗೆ? ರಾಸಾಯನಿಕ ಬಳಕೆ ಮಾಡಿಯೇ ಮಾಡಬೇಕು ಅಥವಾ ಬೇರೆ ಏನಾದರೂ ನೈಸರ್ಗಿಕ ವಿಧಾನ ಇದೆಯಾ? ಸರ್, ನಾವೆಲ್ಲ ನಮ್ಮ ತಂದೆಯವರು ಏನು ಮಾಡ್ತಾರೆ, ಅದಕ್ಕೆ ಹೊಗೆ ಹಾಕ್ತಾರೆ, ಮಂಜು ಬಿದ್ದ ಸಮಯದಲ್ಲಿ ಹೊಗೆ ಹಾಕ್ತಾರೆ. ಆ ಹೊಗೆ ಇದರಿಂದ ನೈಸರ್ಗಿಕವಾಗಿ ಮಾಡೋದು ಒಳ್ಳೆ ಸರ್. ರಾಸಾಯನಿಕವಾಗಿ ಮಾಡೋದ್ರಿಂದ ನಾವು ಮನೆಗೂ ತಿಂತೀವಿ. ನಾನು ಏನು ಮಾಡ್ತೀನಿ, ಹೆಚ್ಚು ನಾನು ಮಾರ್ಕೆಟಿಗೆ ಕೊಡಲ್ಲ, ನನ್ನ ಮನೆಗೂ ಉಪಯೋಗ ಮಾಡ್ಕೊಳ್ತೀನಿ. ನನ್ನ 4 ಸ್ನೇಹಿತರಿಗೂ ಕೊಡ್ತೀನಿ, 4 ಜನರಿಗೂ ಹೊರಗಡೆ ಜನರಿಗೆ ಪ್ರಚಾರ, ಆ ಸ್ನೇಹಿತರಿಂದ ಯಾರು ಬರ್ತಾರೆ ಅವ್ರಿಗೂ ಕೊಡ್ತೀನಿ. ಮಾರ್ಕೆಟ್ ಮಾರೋ ಈಗ ನಾನು ಮಾರ್ಕೆಟ್ಗೆ ನಾವು ಟನ್ನಿಗೆ ನಾವು ಈ ವರ್ಷ ನಮಗಿತ್ತು ಎಷ್ಟು 25 ರೂಪಾಯಿ 30 ರೂಪಾಯಿ ಕೆಜಿಗೆ ಇತ್ತು. ಸೊ ಅದೇ ಪ್ರಮಾಣದಲ್ಲಿ ಇವ್ರಿಗೆ ಒಂದು 2 ರೂಪಾಯಿ ಹೆಚ್ಚು ಸಿಗುತ್ತೆ ಇಲ್ಲಿ ಇವ್ರು ಕೊಟ್ಟರೆ. ಈಗ ನೈಸರ್ಗಿಕವಾಗಿ ಬೆಳೆದ್ರಿಂದ ನಾನು ತಿಂತೇನೆ, ನಮ್ಮ ಸ್ನೇಹಿತರಿಗೂ ತಿಂತಾರೆ, ಹಾಂ ಆರೋಗ್ಯಕ್ಕೂ ಒಳ್ಳೇದು ಸರ್. 4 ಜನರಿಗೂ ನಮ್ಮಿಂದ ನನಗೊಂದು ತೃಪ್ತಿ, 4 ಜನರಿಗೂ ನಾನು ಒಳ್ಳೇದ್ರಿಂದ 4 ಜನಕ್ಕೂ ಒಳ್ಳೇದು ತಿನ್ಸಿದೆ ಅನ್ನೋದು. ಈಗ ಹಣ್ಣಿನ ನೋಡೋದು ಒಂದು ಸಮಸ್ಯೆ ಇದೆ ಅಂತ ಬಹುಶಃ ಕತ್ತರಿಸಿದಾಗಲೇ ಗೊತ್ತಾಗ್ಬೋದು, ಅದಕ್ಕಿಂತ ಮೊದಲೇ ಗೊತ್ತಾಗ್ತದ? ಮೊದಲೇ ಗೊತ್ತಾಗುತ್ತೆ ಸರ್. ಈಗ ನೊಣ ಬಂದ ಜಿಗಿ ಹುಳ ನೊಣ ಕೂಡುದು ಕಾಣುತ್ತೆ ಸರ್. ಅದು ಆ ಸಮಯದಲ್ಲಿ ಹುಲ್ ಅವನು ಹೌದು ಮೊಟ್ಟೆ ಇಡ್ತದೆ. ಆ ಸಮಯದಲ್ಲಿ ಹೂ ಇದ್ದಾಗ ಶುರು ಆಗುತ್ತೆ ಸರ್. ಅದು ಹೂ ಸಣ್ಣ ಮಿಡಿ ಇದ್ದಾಗನೇ ಶುರು ಆಗ್ಬಿಡ್ತದೆ. ಆದ ಸಮಯದಲ್ಲಿ ನಾವು ಹೊಗೆಯನ್ನು ಅದನ್ನು ಅದಕ್ಕೆ ಹಾಕಿ ನಿಯಂತ್ರಣ ಮಾಡಬೇಕು. ರಾಸಾಯನಿಕ ಬೇವಿನ ಎಣ್ಣೆ ಎಲ್ಲ ಒಳ್ಳೇದು, ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ರೆ ಭಾಳ ಒಳ್ಳೇದು ಸರ್. ನಾವು ಬೇವಿನ ಎಣ್ಣೆ ಸ್ಪ್ರೇ ಮಾಡಿಲ್ಲ ಸರ್ ಇನ್ನೂವರೆಗೂ. ಇನ್ನು ಮುಂದೆ ಅದು ಮಾಡಿದ್ರೆ ಅದು ನೈಸರ್ಗಿಕ ಅದನ್ನು ಮಾಡ್ಬೋದು, ಮಾಡಿದ್ರೆ ನಿಯಂತ್ರಣಕ್ಕೆ ಬರ್ಬೋದು. ನಾನು ತೋಟಗಾರಿಕೆ ಇಲಾಖೆ ಅದ್ರ ಬಗ್ಗೆ ಏನು ಕೇಳಿಲ್ಲ ಸರ್. ನಾವು ಇದನ್ನೇ ಅಂದರೆ ಸ್ವಾಭಾವಿಕ ನಮ್ದು ಈಗ ನಾವು ಹಿಂದೆ ಹಿರಿಯರು ಮಾಡ್ಕೊಂಡು ಬಂದಿದ್ದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಹೊಗೆ ಹಾಕೋದು ಅಕಸ್ಮಾತ್. ಆದರೆ ಹೆಚ್ಚಿನ ನಮ್ಮಿಂದ ಏನ ಸಾಧ್ಯತೆ ಉಂಟ್ರೆ ಸ್ವಲ್ಪ ನೀರು ಸ್ಪ್ರೇ ಮಾಡೋದು ಇಷ್ಟೇ. ಈಗ ಪಕ್ವ ಆಗ್ಲಿಕ್ಕೆ ಅಥವಾ ಹಣ್ಣಾಗ್ಲಿಕ್ಕೆ ಯಾವ ಸಮಯ ಅಂದರೆ ಏಪ್ರಿಲ್ ಮೇಲೆ ಆಗ್ತದೋ ಮಳೆಗಾಲದಲ್ಲಿ ಹಣ್ಣಾಗುವಂಥದ್ದು? ಬೇಗ ಈಗ ಕರೆಕ್ಟ್ ನವೆಂಬರ್ಗೆ ಬಂದ್ಬಿಟ್ರೆ ಏಪ್ರಿಲ್ ಮೇಲೆ ಹಣ್ಣಾಗುತ್ತೆ ಸರ್. ಮತ್ತೆ ಲೇಟಾಗಿ ಏನಾದರೂ ಮತ್ತೆ ನಾವು ಮತ್ತು ಹೂ ಅವಾಗ ಏನಾದ್ರು ಮತ್ತೆ ಇದು ಬಂದ್ಬಿಟ್ರೆ ಅದು ಈ ಸತಿ ಎರಡು ಸತಿ ಬಂತು ಸರ್, ಮೇ ಜೂನ್ಗೂ ಬಂತು, ಕಡೆಗೆ ಇದಕ್ಕೂ ಏಪ್ರಿಲ್ ಮೇಲೂ ಬಂತು, ಮೇ ಜೂನ್ಗೂ ಬಂದ್ಬಿಡ್ತು ಸರ್. ಈ ಸತಿ ಬೆಳೆ ಒಂದ್ಸರಿ ಲಾಸ್ ಆಯ್ತು ಸರ್ ಈ ವರ್ಷ. ಇನ್ ಮುಂದಿನ ವರ್ಷ ಯಾಕೆ ದೇವ್ರಿಗೆ ಗೊತ್ತು, ನೋಡ್ಬೇಕು. ಈಗ ಪ್ರತಿ ವರ್ಷವೂ ಕೂಡ ಅದು ಫಸಲು ಕೊಡ್ತದ ಅಥವಾ ಆಲ್ಟರ್ನೇಟ್ ಒಂದು ವರ್ಷ ಬಿಟ್ಟು ಒಂದು ವರ್ಷ ಬಿಡ್ತದ? ಅರ್ಧ ಮರ ಈ ವರ್ಷ ಕೊಟ್ರೆ ಅರ್ಧ ಮರ ಈ ವರ್ಷ ಕೊಡಲ್ಲ ಸರ್. ಒಟ್ಟು 30 ಮರ ಇದ್ರೆ ಅದೇ ಮರ ಕೊಡ್ತಾರೆ ಅಷ್ಟೇ ಸರ್, ಒಂದು ವರ್ಷದಲ್ಲಿ ಅದುವೇ ಲೆಕ್ಕಾಚಾರ ಮಾಡ್ಕೊಳ್ತೀವಿ. ಹೌದೌದು ಅಷ್ಟೇ ಸರ್, ಅದು ಅದರಿಂದ ನಾವು ವಾಣಿಜ್ಯೀಕರಣಕ್ಕೆ ಬೆಳೆಯೋದಲ್ಲ ಸರ್, ಅದನ್ನ ನಮಗೂ ಬೇಕು, ನಮ್ಮ 4 ಸ್ನೇಹಿತರಿಗೂ ಕೊಡಬೇಕು, ನಮ್ಮ ಸಂಬಂಧಿಕರಿಗೂ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಬೆಳೆಸ್ಬೇಕು ಸರ್ ಅದನ್ನು. ಈಗ ವಾಣಿಜ್ಯೀಕರಣಕ್ಕೆ ಬೆಳೆಸೋದಾದರೆ ಅದನ್ನು ಕರೆಕ್ಟಾಗಿ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗ ಇವು ಪೆಸ್ಟಿಸೈಡ್ ಉಪಯೋಗ ಮಾಡಲೇಬೇಕು. ಈಗ ಪೇಟೆಯಿಂದ ತರುವಂತಹ ಈ ಮಾವಿನ ಹಣ್ಣು ಕೃತಕವಾಗಿ ಹಣ್ಣು ಮಾಡಿಸಿರೋದು ಅಂತ ಹೇಳ್ತೀವಿ ನಾವು, ಇದು ಆರೋಗ್ಯಕ್ಕಂತೂ ಕೆಟ್ಟದೆ. ನಿಮಗೆ ಏನು ಅನಿಸ್ತದೆ, ರೈತರಾಗಿ ಏನು ಹೇಳ್ತೀರಿ ನೀವು? ಅದು ಒಳ್ಳೇದಲ್ಲ ಸರ್, ಅದು ನಾವು ರೈತರಾದವರು ಆ ಕೆಲಸ ಮಾಡಬಾರ್ದು, ಮಾರಾಟ ಮಾಡೋರು ಮಾಡಲೇಬಾರ್ದು. ಯಾಕಂದ್ರೆ ನೋಡಿ, ಅದನ್ನ 4 ಜನರು ತಿನ್ನೋದು, ಅದಕ್ಕಿಂತ ನಾವು ಹೌದು ಅದರಿಂದ ನಾನಾ ಥರದ ರೋಗಗಳು ಬರ್ತದೆ ಸರ್. ಯಾಕೆ ನಾವು ಅದನ್ನು ಅದಕ್ಕೆ ಕೆಮಿಕಲ್ ಹಾಕಿ ಅಂತ ಇಂಥದ್ದು ಹಾಕಿ ಮನುಷ್ಯರಿಗೆ ರೋಗ ಬರೋಂಥದ್ದು ಯಾಕೆ ಮಾಡ್ಬೇಕು ಸರ್? ನೈಸರ್ಗಿಕವಾಗಿನೇ ಹುಲ್ಲಲ್ಲಿಟ್ಟು ನಾವು ಈ ಹುಲ್ಲಲ್ಲಿಟ್ಟು ಹಣ್ಣು ಮಾಡ್ತೀವಿ, ಅದೇ ರೀತಿ ಹಣ್ಣು ಮಾಡಿ ತಂದು ಕೊಡೋದ್ರಿಂದ ಒಂದು ನಾನು ಈ ನೈಸರ್ಗಿಕವಾಗಿ ಬೆಳೆದಿದ್ದೇನಪ್ಪ, ನಮ್ಮ ಒಂದು 2 ರೂಪಾಯಿ ಹೆಚ್ಚು ಕೊಡೋದ್ರೆ ಯಾರು ಕೊಟ್ಟೆ ಕೊಡ್ತಾರೆ ಸರ್? ನಾನು ಒಳ್ಳೆ ಹಣ್ಣು ಬಿಡ್ತಾ ಇದ್ದೀನಿ, ನಾನು ಒಂದು ಒಳ್ಳೆ ತಿಂತೀನಿ, ನಿಮ್ಗೆ ಮತ್ತೊಬ್ರಿಗೂ ನಮ್ಗೆ ಗ್ರಾಹಕರಿಗೆ ಒಳ್ಳೇದೇ ಹಣ್ಣು ತಿನ್ಸೋಣಲ್ಲ ಸರ್, ಅದು ಮಾಡೋದ್ರಿಂದ ಒಳ್ಳೇದು ಸರ್. ಇದೇನು ಕೃತಕ ಒಂಥ ಇಂಥದ್ದು ಕೆಮಿಕಲ್ ಹಾಕಿ ಔಷಧಿ ಹಾಕಿ ಬೆಳೆಸ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಅದು ಒಳ್ಳೇದಲ್ಲ ಸರ್, ಮನುಷ್ಯನ ಆರೋಗ್ಯ ಮೇಲೆ ಅದು ದುಷ್ಪರಿಣಾಮ ಬೀರುತ್ತದೆ. ಅದನ್ನು ಬಹಳ ಸಂತೋಷ. ದೇವೇಂದ್ರ ಹನುಮಂತಪ್ಪ ಬೆಳ್ಳಿಕಟ್ಟಿಯವರೇ, ಭತ್ತದ ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ಮಿಶ್ರ ಬೆಳೆಯಾಗಿ ನೀವು ಮಾವನ್ನು ಕೂಡ ಬೆಳೀತಾ ಇದ್ರಿ, ಅದನ್ನು ಕೂಡ ನೈಸರ್ಗಿಕವಾಗಿ ಬೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರಿ, ತುಂಬ ಸಂತೋಷ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಭತ್ತ ಮತ್ತು ಮಾವು ಕೃಷಿ ಅನುಭವ ಈ ಕುರಿತು ದಾಂಡೇಲಿಯ ಆಲೂರಿನ ದೇವೇಂದ್ರ ಹನುಮಂತಪ್ಪ ಬೆಳ್ಳಿಕಟ್ಟೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆರೋಗ್ಯ ಅರಳಿಸುವಂತಹ ಅರಳಿ ಮರ ಅಶ್ವತ್ಥ ಅಥವಾ ಅರಳಿ ಮರವನ್ನು ಸಾಮಾನ್ಯವಾಗಿ ಎಲ್ಲ ಹಳ್ಳಿ ಮತ್ತು ಊರುಗಳಲ್ಲಿ ಕಾಣಬಹುದು. ಸಹಜವಾಗಿ ಈ ಮರದ ಸುತ್ತ ಕಟ್ಟೆಯನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಊರಿನ ಹಿರಿಯರು ವಿಶ್ರಮಿಸುವುದನ್ನು ನಾವು ಕಾಣಬಹುದು. ನಾವು ಈ ಮರದ ಹೆಸರನ್ನು ಧಾರ್ಮಿಕ ವಿಚಾರಗಳಲ್ಲಿ ಮಾತ್ರ ಕೇಳ್ತೇವೆ, ಆದರೆ ಈ ಮರವು ಮನುಷ್ಯನ ಆರೋಗ್ಯಕ್ಕೆ ಬಹಳ ಉಪಕಾರಿಯಾಗಿದೆ. ಈ ಮರದ ಎಲೆ, ತೊಗಟೆ, ಬೇರು ಮತ್ತು ಮೇಣ ಎಲ್ಲವೂ ಕೂಡ ಔಷಧೀಯ ಗುಣಗಳನ್ನು ಹೊಂದಿದ್ದು ಎಲ್ಲವನ್ನು ಅನೇಕ ಕಾಯಿಲೆಗಳ ನಿವಾರಣೆಗಾಗಿ ಉಪಯೋಗಿಸಲಾಗುತ್ತದೆ. ಮಲಬದ್ಧತೆ, ಅಸ್ತಮಾ, ಚರ್ಮ ಸಂಬಂಧಿ ಸಮಸ್ಯೆಗಳಿಗೆ ಮತ್ತು ಹಲವಾರು ರಕ್ತ ಸಂಬಂಧಿ ಕಾಯಿಲೆಗಳಿಗೆ ಈ ಮರದ ಭಾಗಗಳು ಔಷಧವಾಗಿ ಕೆಲಸ ಮಾಡುತ್ತವೆ. ಈ ಮರದ ಎಲೆಗಳಲ್ಲಿರುವ ಗ್ಲೂಕೋಸ್, ಫಿನೋಲಿಕ್ ಅಂಶ ಹಾಗೂ ತೊಗಟೆಯಲ್ಲಿರುವ ಟ್ಯಾನಿನ್, ಫೈಟೋಸ್ಟೆರಲಾನ್ ಎನ್ನುವಂತಹ ಅಂಶವು ಅಶ್ವತ್ಥವನ್ನು ಔಷಧೀಯ ಮರವನ್ನಾಗಿಸುತ್ತದೆ. ಈ ಮರದ ಇನ್ನೊಂದು ವಿಶೇಷತೆ ಅಂತಂದರೆ ತನ್ನ ಸುತ್ತಲಿನ ಪ್ರದೇಶದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಿ ಹೆಚ್ಚು ಪ್ರಮಾಣದ ಆಮ್ಲಜನಕವನ್ನು ಬಿಡುಗಡೆಗೊಳಿಸುವಂತಹದ್ದು. ಈ ಮರದ ಬಳಿ ಓಡಾಡುವುದರಿಂದ ಅಲ್ಲಿನ ಶುದ್ಧ ಗಾಳಿಯನ್ನು ಉಸಿರಾಡುವುದರಿಂದ ಅನೇಕ ರೋಗಗಳು ದೂರವಾಗಿ ಆರೋಗ್ಯ ಲಭಿಸುತ್ತದೆ. ಅಶ್ವತ್ಥ ಮರದ 2 ಎಲೆಗಳನ್ನು ರುಬ್ಬಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿಕೊಂಡು ಸಣ್ಣ ಗೋಲಿಯ ರೀತಿ ಮಾಡಿಕೊಂಡು ದಿನಕ್ಕೆ 3-4 ಬಾರಿ ಸೇವಿಸುವುದರಿಂದ ಹೊಟ್ಟೆ ನೋವು ನಿವಾರಣೆಯಾಗ್ತದೆ. ಅಶ್ವತ್ಥ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ಸೇವಿಸುವುದರಿಂದ ಚರ್ಮದ ಸಮಸ್ಯೆಗಳು ಕಡಿಮೆಯಾಗ್ತದೆ. ಅಶ್ವತ್ಥ ಮರದ ಚಿಗುರುಗಳನ್ನು ಹಾಲಿನಲ್ಲಿ ಬೇಯಿಸಿ ಕುಡಿಯುವುದರಿಂದ ಉಷ್ಣವು ಶಮನವಾಗ್ತದೆ. ಎಳೆಯ ಎಲೆಗಳನ್ನು ಕೊಂಚ ಹಾಲಿನಲ್ಲಿ ಬೇಯಿಸಿ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಕುಡಿಯುವುದರಿಂದ ಶೀತ ಮತ್ತು ಜ್ವರ ಕಡಿಮೆಯಾಗ್ತದೆ. ಈ ಅಶ್ವತ್ಥದ ಎಲೆಗಳು ರಕ್ತದಲ್ಲಿರುವಂತಹ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಹಾಗೆಯೇ ಬಿಲ್ವಪತ್ರೆ ಎನ್ನುವಂತಹದ್ದು ಶಿವನಿಗೆ ಪ್ರಿಯವಾದಂತಹ ಒಂದು ಎಲೆ. ಅನೇಕ ಆರೋಗ್ಯ ಸಮಸ್ಯೆಯನ್ನು ನಿವಾರಿಸುವಂತಹ ಶಕ್ತಿ ಇದಕ್ಕಿದೆ. ಬಿಲ್ವ ಎನ್ನುವ ಪದಕ್ಕೆ ಎಲ್ಲ ನೋವನ್ನು ನಿವಾರಿಸುವಂತಹ ಎಂಬ ಅರ್ಥವಿದೆ. ಹಾಗೆಯೇ ಈ ಬಿಲ್ವಪತ್ರೆಯಿಂದ ಆಗುವಂತಹ ಉಪಯೋಗಗಳು ಕೂಡ ಅನೇಕ. ಬಿಲ್ವಪತ್ರೆಯ ಮರದಲ್ಲಿನ ವಿವಿಧ ಭಾಗಗಳು ವಿವಿಧ ಔಷಧೀಯ ಗುಣಗಳನ್ನು ಹೊಂದಿದೆ. ಅದರಲ್ಲಿ ನಾವು ಬಿಲ್ವಪತ್ರೆಯ ಗುಣಗಳನ್ನು ತಿಳ್ಕೊಳ್ಬೇಕು. ಬಿಲ್ವದ ಎಲೆಯಲ್ಲಿನ ಲ್ಯಾಕ್ಸಿಟಿವ್ ಅಂಶವು ಮಧುಮೇಹ ನಿಯಂತ್ರಣಕ್ಕೆ ಬಹು ಉಪಕಾರಿಯಾಗಿದೆ. ಬಿಲ್ವಪತ್ರೆಯು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆಗೊಳಿಸುವುದರಿಂದ ಮಧುಮೇಹಿಗಳು ದಿನಕ್ಕೆ ಒಂದು ಎಲೆಯನ್ನು ಸೇವಿಸಬಹುದು. ಬಿಲ್ವಪತ್ರೆಯಲ್ಲಿನ ಒಳ್ಳೆಯ ಅಂಶವು ಕಾಲರ ಮತ್ತು ಭೀದಿಯನ್ನು ಗುಣಪಡಿಸುವುದರಲ್ಲಿ ಸಹಕಾರಿಯಾಗಿದೆ. ಅತಿಸಾರ, ಜ್ವರ, ಮೂತ್ರ ಸಂಬಂಧಿತ ರೋಗಗಳಿಗೆ ಬಿಲ್ವಪತ್ರೆ ಸಿದ್ಧೌಷಧ. ಈ ಸಮಸ್ಯೆಗಳಿಂದ ಬಳಲ್ತಾ ಇರುವವರು ಬಿಲ್ವದ ಎಲೆಯ ಕಷಾಯದ ಸೇವನೆ ಮಾಡ್ತಾ ಬರಬೇಕು. ಅಜೀರ್ಣ ಸಮಸ್ಯೆಯಿಂದ ಬಳಲ್ತಾ ಇರುವವರಿಗೂ ಬಿಲ್ವಪತ್ರೆಯು ಉತ್ತಮವಾದಂತಹ ಔಷಧವಾಗಿದೆ. ಬಿಲ್ವಪತ್ರೆಯು ಕೂದಲಿನ ಆರೋಗ್ಯಕ್ಕೂ ಕೂಡ ಸಹಕಾರಿ. ತಲೆ ಸ್ನಾನವನ್ನು ಮಾಡುವ ಅರ್ಧ ಗಂಟೆಯ ಮೊದಲು ಬಿಲ್ವಪತ್ರೆಯನ್ನು ಅರೆದು ತಲೆಗೆ ಲೇಪಿಸಬೇಕು. ಇದರಿಂದ ತಲೆ ಹೊಟ್ಟು ಮತ್ತು ಅಕಾಲ ನೆರೆ ಕೂದಲು ನಿವಾರಣೆಯಾಗುತ್ತದೆ. ಬಿಲ್ವಪತ್ರೆಯ ರಸವನ್ನು ದಿನಕ್ಕೆ 2-3 ಬಾರಿ 1 ಚಮಚದಷ್ಟು ಸೇವಿಸುವುದರಿಂದ ನಿಶಕ್ತಿ ದೂರವಾಗುತ್ತದೆ. ಮಲಬದ್ಧತೆಯಿಂದ ಬಳಲ್ತಾ ಇರುವವರು ಬಿಲ್ವಪತ್ರೆಯ ಜೊತೆ ಸ್ವಲ್ಪ ಉಪ್ಪು ಮತ್ತು ಕರಿಮೆಣಸಿನ ಪುಡಿಯನ್ನು ಬೆರೆಸಿ ಸೇವಿಸುವುದರಿಂದ ಮಲಬದ್ಧತೆಯು ನಿವಾರಣೆಯಾಗುತ್ತದೆ. ಬಿಲ್ವಪತ್ರೆಯಲ್ಲಿನ ಆಂಟಿ ಫಂಗಲ್ ಮತ್ತು ಆಂಟಿ ವೈರಲ್ ಗುಣಗಳು ದೇಹದಲ್ಲಿ ಉಂಟಾಗುವಂತಹ ಅನೇಕ ಸೋಂಕುಗಳನ್ನು ಗುಣಪಡಿಸುವಲ್ಲಿ ಸಹಕಾರಿಯಾಗಿದೆ. ತೊಂಡೆಕಾಯಿ ಒಂದು ಉಪಯುಕ್ತವಾದಂತಹ ತರಕಾರಿ. ತೊಂಡೆಕಾಯಿಯು ನಮ್ಮ ಆಹಾರ ಪದಾರ್ಥಗಳಲ್ಲಿ ಬಳಕೆ ಮಾಡುವಂತಹ ಸಾಮಾನ್ಯ ತರಕಾರಿಯಾಗಿದ್ದು ಅನೇಕ ಆರೋಗ್ಯ ಸಹಕಾರಿ ಗುಣಗಳನ್ನು ಹೊಂದಿದೆ. ತೊಂಡೆಕಾಯಿ ಮತ್ತು ತೊಂಡೆ ಎಲೆ ಎಲ್ಲವೂ ಕೂಡ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ವಸ್ತುಗಳು. ತೊಂಡೆಕಾಯಿಯನ್ನು ಹಸಿಯಾಗಿಯೇ ಅಗಿದು ತಿನ್ನುವುದರಿಂದ ಬಾಯಿಯಲ್ಲಿನ ಹುಣ್ಣು ಕಡಿಮೆಯಾಗ್ತದೆ. ತೊಂಡೆ ಎಲೆಗಳನ್ನು ಜಜ್ಜಿ ಬಾವು ಇರುವಲ್ಲಿ ಸುತ್ತಲೂ ಹಚ್ಚುವುದರಿಂದ ಬಾವು ಮತ್ತು ನೋವು ಇಲ್ಲವಾಗ್ತದೆ. ಪ್ರತಿನಿತ್ಯ 10-15 ಮಿಲಿಲೀಟರ್ನಷ್ಟು ತೊಂಡೆ ಎಲೆಯ ರಸವನ್ನು ಸೇವನೆಯನ್ನು ಮಾಡಬೇಕು. ಇದು ಡಯಾಬಿಟಿಸ್ ಅನ್ನು ನಿಯಂತ್ರಿಸುತ್ತದೆ. ಜಾಂಡಿಸ್ ಹತೋಟಿಗೂ ಕೂಡ ತೊಂಡೆಕಾಯಿ ಸಹಕಾರಿ. ತೊಂಡೆ ಎಲೆಯ ಜ್ಯೂಸು ಸುಮಾರು 20-25 ಮಿಲಿಲೀಟರ್ನಷ್ಟು ಇದು ಸಹಕರಿಸುತ್ತದೆ. ಆದರೆ ಅತಿಯಾದಂತಹ ಸೇವನೆಯು ವಾಂತಿಗೆ ಕಾರಣವಾಗಬಹುದು. ಕಫದೋಷಗಳನ್ನು ಕಡಿಮೆ ಮಾಡುವಲ್ಲಿ ತೊಂಡೆಕಾಯಿಯು ಸಹಕಾರಿ. ಕೆಲವೊಂದು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಿ ಆರೋಗ್ಯ ಕಾಪಾಡುವ ಗುಣದ ಜೊತೆಯಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣವನ್ನು ಕೂಡ ಹೊಂದಿದೆ. ಬೊಜ್ಜು ಕರಗಿಸುವುದಕ್ಕೆ, ಸುಸ್ತಿನ ತೊಂದರೆಯನ್ನು ಕಡಿಮೆ ಮಾಡುವುದಕ್ಕೆ, ನರಮಂಡಲದ ತೊಂದರೆಯಿಂದ ರಕ್ಷಿಸುವುದಕ್ಕೆ, ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದಕ್ಕೆ, ಅನ್ನನಾಳವನ್ನು ಸ್ವಸ್ಥವಾಗಿರಿಸುವಲ್ಲಿ, ಕಿಡ್ನಿ ಸ್ಟೋನ್ ಸಂಭವನೀಯತೆಯನ್ನು ಕಡಿಮೆ ಮಾಡುವಲ್ಲಿ ತೊಂಡೆಕಾಯಿ ಸಹಕಾರಿ. ಆದರೆ ಅತಿಯಾದರೆ ಅಮೃತವು ವಿಷ ಆಗುವ ಹಾಗೆ ಅತಿಯಾದಂತಹ ತೊಂಡೆಕಾಯಿ ಅನೇಕ ಸಮಸ್ಯೆಗೂ ಕಾರಣವಾಗಬಹುದು. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಆಹಾರದಿಂದ ಆರೋಗ್ಯ ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು ಕೇಳಿದಿರಿ. ಪಕ್ಷಿಯೋ ಸೇತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಥೀ ಔರ್ ಲೋಗ್ ಭೀ ಪಹಲಿ ವಾಲಿ ಬಾತ್ ಕಹಾ ಪರಮ್ ತೋ ಸಬ್ ಯಹೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಮೇತ್ ನಹೀ ಕಿಯೆ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕೇ ಸೇ ಭೀ ಖೇತಿ ಶುರೂ ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು